ಸಂಭವ ಇರ್ತದೆ. ಈ ವಸಂತ ಋತು ಕಾರಣ ಆಗಿರ್ತದೆ. ವಸಂತ ಋತುವಲ್ಲಿ ಕೂಡ ವಾತಾವರಣದಲ್ಲಿ ಕೂಡ ಬಹಳ ವ್ಯತ್ಯಾಸಗಳಾಗಿರ್ತದೆ. ನೀವು ನೋಡಿರ್ಬೋದು ವಾತಾವರಣದಲ್ಲಿ ಪೋಲನ್ ಗ್ರೈನ್ಸ್ಗಳು ಅಂತ ಹೇಳುವಂಥ ಅಂದರೆ ಈ ಪರಾಗಗಳು ಅತಿಯಾಗಿ ಜಾಸ್ತಿ ಆಗಿರ್ತದೆ, ಧೂಳು ಕಣಗಳು ಜಾಸ್ತಿ ಆಗಿರ್ತದೆ, ಯಾಕಂದರೆ ಬಿಸಿಲಿನ ತಾಪ ಜಾಸ್ತಿ ಇರ್ತದೆ. ಅದೇ ರೀತಿ ಗಾಳಿ ಕೂಡ ಸ್ವಲ್ಪ ನಮಗೆ ಈ ನಾವು ತುಳುವಲ್ಲಿ ಕರೆಗಾಳಿ ಅಂತ ಹೇಳುವಂಥದ್ದು ಕೂಡ ಕೇಳಿರ್ಬೋದು. ಇದು ಕೂಡ ಜಾಸ್ತಿ ಆಗೋದ್ರಿಂದಾಗಿ ಎಲರ್ಜಿಗಳು ಕಾಣಿಸ್ಕೊಳ್ಳುವಂಥದ್ದು ಇದೆಲ್ಲ ನಮಗೆ ಈ ವಸಂತ ಋತುವಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ವಸಂತ ಋತು ಅಂತ ಹೇಳುವಂಥದ್ದು ಕನ್ನಡದಲ್ಲಿ ಬಹಳ ಒಂದು ವಸಂತ ಋತು ಬಂದಾಗ ಅಂತ ಹೇಳುವಂಥ ಒಂದು ಮಾವು ಚಿಗುರಲೇಬೇಕು, ಹೌದು. ಸೊ ಎಲ್ಲ ಚಿಗುರೆಲೆಗಳು ಚಿಗುರಲ್ಲಿ ಆಗುವಂತಹ ಸಮಯ, ಹೂ ಹಣ್ಣುಗಳು ಬರುವಂಥ ಸಮಯ, ಮನುಷ್ಯನು ಇದರಲ್ಲೇ ಸೇವನೆ ಮಾಡಬೇಕಾದಂತಹ ಅನಿವಾರ್ಯತೆ ಅಥವಾ ಅದನ್ನು ಸೇವನೆ ಮಾಡಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕೊಳ್ಳಿ ಕೂಡ ಸಾಧ್ಯ ಆಗ್ತದೆ. ಉದಾಹರಣೆಗೆ ನಾನು ಹೇಳುವುದು ಚಿಗುರೆಲೆಗಳಿಂದ ಮಾಡಿದಂತಹ ಅಡಿಗೆ ಪದಾರ್ಥಗಳಾಗಿರ್ಬೋದು, ಇದು ಒಳ್ಳೆಯದು. ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಈ ಬೇಸಿಗೆ ಕಾಲದಲ್ಲಿ ಬರ್ತವೆ ನೋಡಿ, ಇದು ಬಹಳ ಒಂದು ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಈ ಸೀಸನಲ್ಲಿ ಬಹಳಷ್ಟು ನಮಗೆ ಈ ಶರೀರದಲ್ಲಿ ಬೇರೆ ಬೇರೆ ರೀತಿಯಾದಂಥ ರೋಗಗಳು ನಮಗೆ ಕಾಣಿಸ್ಲಿಕ್ಕೆ ಸಿಗ್ತದೆ. ನಾನು ಒಂದೊಂದೇ ಆಗಿ ನಿಮಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ. ಒಂದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಜ್ವರ. ಈಗ ನಿಮಗೆ ಗೊತ್ತಿರ್ಬೋದು ಈ ಕೋವಿಡಿಂದಾಗಿ ಜ್ವರ ಅಂತ ಹೇಳುವಂಥದ್ದೇ ಹೆದರಿಕೆ ಹುಟ್ಟಿಸುವಂಥದ್ದಾಗಿ ಹೋಗಿದೆ. ಆದರೆ ಹಾಗಲ್ಲ, ಈ ಋತುವಲ್ಲಿ ಜ್ವರ ಕಾಣಿಸ್ಕೊಳ್ಳುವಂಥ ಬಹಳ ಸಾಮಾನ್ಯ, ಸಾಮಾನ್ಯವಾಗಿ ಮಕ್ಕಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಶಾಲೆಗೆ ಹೋಗ್ತಾರೆ, ಶಾಲೆಯಲ್ಲಿ ನೀರು ಕುಡಿತಾರೆ, ಬೇರೆ ನೀರು ಸೇವನೆ ಮಾಡ್ತಾರೆ. ಅದೇ ರೀತಿ ಈ ಹಣ್ಣುಗಳ ಕೆಲವೊಂದು ಸೇವನೆ ಮಾಡ್ತಾರೆ. ಇನ್ನು ಕೆಲವರು ಶಾಲೆಗೆ ಹೋಗುವ ರೀತಿ ಮಕ್ಕಳು, ಅಲ್ಲದೆ ಸ್ವಲ್ಪ ದೊಡ್ಡ ಮಕ್ಕಳು ಅಂದರೆ ಹೈಸ್ಕೂಲ್ ಬೇರೆ ಸ್ಕೂಲಿಗೆ ಹೋಗುವಂಥ ಮಕ್ಕಳು ಹೊರಗಡೆ ಆಹಾರ ಪದಾರ್ಥವನ್ನು ಸೇವನೆ ಮಾಡ್ತಾರೆ, ಎಣ್ಣೆ ತಿಂಡಿಗಳ ಸೇವನೆ ಮಾಡ್ತಾರೆ. ಇದರಿಂದಾಗಿ ಒಂದು ಇನ್ಫೆಕ್ಷನ್ ಅಂತ ಹೇಳ್ತು ಅಂದರೆ ಜ್ವರ ಕಾಣಿಸ್ಕೊಳ್ಳೋದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಎರಡನೇದಾಗಿ ಕೆಮ್ಮು. ಈ ಜ್ವರ ಕಾಣಲಿಕ್ಕೆ ಬರುವಂಥದ್ದರೊಟ್ಟಿಗೆ ಕೆಮ್ಮು ಅಥವಾ ನಮ್ಮ ಗಂಟಲಿನ ಉರಿಯೂತ ಅಂತ ನಾವು ಹೇಳ್ತೇವೆ, ಅಥವಾ ಟಾನ್ಸಿಲ್ಸ್ ಅಂತ ಹೇಳ್ಬೋದು. ಈ ಥರದ ಬಹಳ ಕಾಮನ್ ಆಗಿ ಕಾಣಿಸುವಂಥದ್ದು ಜ್ವರ ಕಾಣ್ಬೋದು, ಕೆಮ್ಮಿರ್ಬೋದು. ಅದೇ ರೀತಿ ತಲೆಯ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು. ಇದು ತಲೆನೋವು ಅಂತ ಹೇಳಿದ ಕೂಡಲೇ ನಾವು ಹೆದರುವಂಥದ್ದು ಏನಿಲ್ಲ, ದೊಡ್ಡ ರೋಗೇನಾಗಿರ್ಲಿಕ್ಕಿಲ್ಲ. ಸಿಂಪಲ್ ಆಗಿ ತಲೆಯ ಭಾಗದಲ್ಲಿ ಕಫ ಗಟ್ಟಿ ಕಟ್ಟಿದ್ರಿಂದಾಗಿ ನಾವು ಆಯುರ್ವೇದದಲ್ಲಿ ಪ್ರತಿಶಾಯ ನಾಸನಾಹ ಅಂತ ಹೇಳ್ತೇವೆ. ನಿಮಗೆ ಸಾಮಾನ್ಯ ಭಾಷೆಯಲ್ಲಿ ನಾನು ಹೇಳುವುದ್ರೆ ಸೈನಸೈಟಿಸ್ ಅಂತ ಹೇಳುವಂಥದ್ದು. ಈ ತಲೆ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಕಣ್ಣಿನ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳೋದು, ಮೂಗಿನ ಒಂದು ಭಾಗದಲ್ಲಿ, ಮುಖದಲ್ಲಿ ನೋವು ಕಾಣಿಸ್ಕೊಳ್ಳುವಂಥ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದು ಬಹಳ ಸಾಮಾನ್ಯವಾದಂಥದ್ದು. ಅದೇ ರೀತಿ ಕೋಲ್ಡ್, ಶೀತ, ಶೀತ ನೆಗಡಿ ಕೆಮ್ಮು, ಇದು ಬಹಳ ಸಾಮಾನ್ಯ, ಹೌದು. ಅದೇ ಶೀತ ನೆಗಡಿ ಕೆಮ್ಮು, ಅದೇ ರೀತಿ ಜ್ವರ, ಇದು ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹ ಒಂದು ತೊಂದರೆ ಈ ಬೇಸಿಗೆಗಾಲದಲ್ಲಿ. ಇದಕ್ಕೆ ಪ್ರಮುಖ ಕಾರಣವೂ ಕೂಡ ನೀರು ಹಾಗೂ ಆಹಾರ. ಯಾಕೆಂತ ಹೇಳಿದ್ರೆ ನಾವು ಹೊರಗಡೆ ನೀರು ಕುಡಿತೇವೆ, ನೀರನ್ನು ಶುದ್ಧೀಕರಣ ಮಾಡಿರುವುದಿಲ್ಲ. ಈಗ ಬೇಸಿಗೆಗಾಲದಲ್ಲಿ ನೀರಿನ ಕೊರತೆ ಕಾಣಿಸಿಕೊಳ್ಳುವ ಸಂಭವ ಇರ್ತದೆ. ಅದರಿಂದಾಗಿ ನಾವು ಈಗ ಒಂದು ವೇಳೆ ಬಾವಿಯ ನೀರೋ ಅಥವಾ ಈ ಟ್ಯಾಪ್ ವಾಟರ್, ಈಗ ನಮಗೆಲ್ಲ ಸಿಗುವಂಥ ಟ್ಯಾಪ್ ವಾಟರ್ ಎಷ್ಟರ ಮಟ್ಟಿಗೆ ಶುದ್ಧೀಕರಣ ಆಗಿದೆ ಅಂತ ಹೇಳೋದು ನಮಗೆ ಗೊತ್ತಿಲ್ಲ. ಸೊ ಶುದ್ಧೀಕರಣ ಆಗದೇ ಇರುವಂಥದ್ದಾಗಿರ್ಬೋದು. ಸೊ ಅದಕ್ಕೆ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ನೀರನ್ನು ಬಿಸಿ ಮಾಡಿ ಕುಡಿಯಿರಿ ಅಂತ ಹೇಳುವಂಥದ್ದು. ನಾವು ಕುದಿಸಿ ಆರಿಸಿದ ನೀರನ್ನೇ ಕುಡಿಬೇಕು ಅಂತ ಹೇಳುವಂಥ ಡಾಕ್ಟರ್ಗಳಾಗಿ ನಾವು ಅದನ್ನು ಎಲ್ಲ ಪೇಷಂಟ್ಗಳು ನಾವು ಹೇಳ್ತೇವೆ. ಇನ್ನು ಆಹಾರದಲ್ಲಿ ನೋಡಿಕೊಂಡ್ರೆ ನಾವು ಕೆಲವೊಂದು ಹಣ್ಣುಗಳು, ಬಚ್ಚಂಗಾಯಿ, ಕಲ್ಲಂಗಡಿ ಹಣ್ಣನ್ನು ನಾವು ಸಾಮಾನ್ಯವಾಗಿ ಸೇವನೆ ಮಾಡ್ತೇವೆ. ನಾನು ನೋಡಿದ ಪ್ರಕಾರ ಮಕ್ಕಳಲ್ಲಿ ಬಹಳಷ್ಟು ಮಕ್ಕಳಲ್ಲಿ ಕಲ್ಲಂಗಡಿ ಸೇವನೆ ಮಾಡಿದರೆ, ದ್ರಾಕ್ಷೆ ಗ್ರೇಪ್ಸನ್ನು ಸೇವನೆ ಮಾಡಿದರೆ, ಅದೇ ರೀತಿ ಕುಕ್ಕುಂಬರ್ ನಮ್ಮ ಮುಳು ಸೌತೆಯನ್ನು ಸೇವನೆ ಮಾಡಿದರೆ, ಇದರಿಂದಾಗಿ ಗಂಟಲಿನ ನೋವು ಕಾಣಿಸ್ಕೊಳ್ಳುವಂಥದ್ದು ಈ ಸೀಸನಲ್ಲಿ ಇಫೆಕ್ಟ್ ಆಗ್ತದೆ. ಅದೇ ರೀತಿ ನಾವು ಹೇಳ್ಬೋದು, ಈಗ ಮಕ್ಕಳು ಏನು ಮಾಡ್ತಾರೆ, ಶಾಲೆಯಿಂದ ಬರ್ತಾರೆ, ಹೊರಗಡೆ ಆಟ ಆಡ್ತಾರೆ, ತಲೆಯಲ್ಲಿ ಬೆವರು ಉಳಿತದೆ, ಸಿಕ್ಕಾಪಟ್ಟೆ ಬೆವರು ಬಂದು ಬರು, ಇದರಿಂದಾಗಿ ಕೂಡ ಅವರಿಗೆ ಗಂಟಲಿನ ಉರಿಯೂತ ಬರುವಂಥ ಸಂಭವಗಳು, ಕಿವಿ ನೋವುಗಳು ಬರುವಂಥ ಸಂಭವಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಸಿಸ್ಟಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು, ವಾಂತಿ ಆಗಿರ್ಬೋದು, ಭೇದಿ ಆಗಿರ್ಬೋದು, ಕರಗದೇ ಆಗಿರುವಂತಹ ಸಂಭವಗಳು ಅಂತ ಹೇಳಿದ್ರೆ ತಿಂದದ್ದು ಕರಗಿಸಿಕಾಗ್ತದೆ, ಅಜೀರ್ಣ ಆಗುವಂಥದ್ದು, ಈ ತರದ ನಮಗೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಬಹಳ ಕಾಮನ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಎಲರ್ಜಿಗಳು. ಇದರಲ್ಲಿ ನೋಡಿ, ಚರ್ಮಕ್ಕೆ ಸಂಬಂಧಪಟ್ಟ ಮಾತ್ರ ಅಂತ ನಾನು ಹೇಳುವುದಿಲ್ಲ, ನಿಮಗೆ ಎಲರ್ಜಿ ಚರ್ಮದಲ್ಲಿ ಆಗಿರ್ಬೋದು, ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಸೀನು ಬರುವಂಥದ್ದು, ಕಣ್ಣು ತುರಿಸುವಂಥದ್ದು, ಕಿವಿ ತುರಿಸುವಂಥದ್ದು, ಗಂಟಲು ತುರಿಸುವಂಥದ್ದು, ಇದು ಈ ತುರಿಸುವಿಕೆ ಅಂತ ಹೇಳುವಂಥದ್ದು ಏನಿದೆಯಲ್ಲ, ಇದು ಎಲರ್ಜಿಯಿಂದಲೇ ಬರುವುದು. ಅದು ಈ ಮಾರ್ಚ್ ಏಪ್ರಿಲ್ ಮೇಲೇ ನಮಗೆ ಅತಿಯಾಗಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಸಂಭವ ಇರ್ತದೆ. ಇನ್ನೊಂದು ಚರ್ಮಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ನಾನು ಆಗ ಹೇಳ್ತಾ ಇದ್ದೆ. ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸಿಕೊಳ್ಳುವಂಥದ್ದು, ಚರ್ಮದ ಉರಿ, ಈ ಥರದ್ದು ಕೂಡ ನಮಗೆ ಈ ವಸಂತ ಋತುವಲ್ಲಿ ಬಹಳ ಕಾಮನ್ ಆಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ನಮಗೆ. ಈಗ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಬೇಸಿಗೆಯಲ್ಲಿ ವಿಶೇಷವಾಗಿ ಕಾಡ್ತವೆ ಅಂತ ಹೇಳಿದ್ರಿ. ಈಗ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾಮಾನ್ಯವಾದಂಥ ಒಂದು ಜೀರ್ಣಶಕ್ತಿಯ ಒಂದು ಮತ್ತ ಇರ್ತದಲ್ಲ, ಅದಕ್ಕಿಂತ ಕುಸಿತ ಆಗ್ತವೆ, ಕಡಿಮೆ ಆಗ್ತದೆ ಬೇಸಿಗೆಯಲ್ಲಿ ಅಂತ, ಇದು ನಿಜವಾ? ಹೌದು, ಇದು ಬಹಳ ಒಂದು ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನೋಡಿ, ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಶಿಶಿರ ವಸಂತ ಗ್ರೀಷ್ಮ ಋತು ಅಂತ ಹೇಳೋ ಮೂರು ಋತುಗಳಲ್ಲಿ ಆಹಾರದ ಶಕ್ತಿಯು ಕಡಿಮೆ ಆಗ್ತದೆ ನಮಗೆ, ಅದನ್ನು ಆಹಾರವನ್ನು ಡೈಜೆಸ್ಟಿವ್ ಮಾಡುವ ಶಕ್ತಿಯು ಕಡಿಮೆ ಆಗ್ತದೆ, ಅದೇ ರೀತಿ ಹಸಿವು ಕೂಡ ಕಡಿಮೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿರ್ತದೆ. ಆದರೆ ನಾನು ಜನರಲ್ಲಿ ಎಲ್ಲರಿಗೂ ಅರ್ಥ ಆಗುವ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ನೋಡಿ, ಹಸಿವು ಬರೀ ಕಡಿಮೆ ಆಗುವಂಥದ್ದಲ್ಲ,

ಫಲವೇನು. ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಸಿದ್ದರಾಮ ಅವರ ವಚನವನ್ನು ಕೇಳಿದಿರಿ. ನಮಸ್ಕಾರ.